ಹಲವಾರು ಶ್ರೋತೃಗಳು ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಮತ್ತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವುಗಳಿಗೆ ಉತ್ತರ ನೀಡಲಿದ್ದಾರೆ ಸಂಸ್ಥೆಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎ ಕೆ ಚಕ್ರವರ್ತಿ ಅವರು. ಇದಾದ ನಂತರ ಭಾರತೀಯ ಹವಾಮಾನ ಇಲಾಖೆ ವಿಜ್ಞಾನಿಗಳಾದಂತಹ ಡಾಕ್ಟರ್ ಸಿ ಎಸ್ ಪಾಟೀಲ್ ರವರು ರಾಜ್ಯದಲ್ಲಿ ಮುಂದಿನ 15 ದಿನಗಳ ಕಾಲ ಯಾವ ರೀತಿಯಾದಂತಹ ಹವಾಮಾನ ಇರುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಹವಾಮಾನ ಬದಲಾವಣೆ ಮತ್ತು ಸಾರಿಗೆ ಕ್ಷೇತ್ರ, ಇದಕ್ಕೆ ಇರತಕ್ಕಂತಹ ಒಂದು ಸಂಬಂಧ ಮತ್ತೆ ಯಾವ ರೀತಿಯಾದಂತಹ ಸುಸ್ಥಿರ ಕ್ರಮಗಳನ್ನ ನಮ್ಮ ಮೆಟ್ರೋ ಕೈಗೊಂಡಿದೆ ಮತ್ತೆ ಇವುಗಳನ್ನ ಯಾವ ರೀತಿ ಅನುಷ್ಠಾನಗೊಳಿಸುತ್ತಿದೆ ಮತ್ತೆ ಈ ಒಂದು ಹವಾಮಾನ ಬದಲಾವಣೆ ಕಾರ್ಯಯೋಜನೆಯಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಮೆಟ್ರೋದ ಅಧಿಕಾರಿಗಳಾದಂತ ಡಾಕ್ಟರ್ ಪೃಥ್ವಿರವರು. ಎಲ್ಲ ಶ್ರೋತೃಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡಿಬೇಕು ಅಂತ ಕೋರ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಕೇಳುವರೆ, ಇವತ್ತು ನಾವು ಹವಾಮಾನ ಮಿತ್ರ 15ನೇ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಸಂಚಾರ ದಟ್ಟಣೆ ಮತ್ತು ಹವಾಮಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಬೆಂಗಳೂರು ನಗರ ಸಂಚಾರದಲ್ಲಿ ನಮಗೆ ಹವಾಮಾನ ದಟ್ಟಣೆ ಇಂದ ಯಾವ ತರ ತ್ರಾಸ ಆಗ್ತಾ ಇದೆ, ಯಾವ ತರ ಅನಾನುಕೂಲ ಆಗ್ತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ನಮ್ಮ ಮೆಟ್ರೋದ ಹಿರಿಯ ಅಧಿಕಾರಿಗಳಾದ ಪೃಥ್ವಿ ಎಂ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಪೃಥ್ವಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮುಖ್ಯವಾಗಿ ಈ ಸಂಚಾರ ದಟ್ಟಣೆ ಅಂದ ತಕ್ಷಣ ಬೆಂಗಳೂರು ಟ್ರಾಫಿಕ್ ಬಗ್ಗೆನೇ ಯಾವಾಗೂ ಸುದ್ದಿ ಆಗ್ತಾನೆ ಇರುತ್ತೆ, ಚರ್ಚೆ ಆಗ್ತಾನೆ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಗೆ ಬೆಂಗಳೂರು ಟ್ರಾಫಿಕ್ ಅಂತೆ, ಸಂಚಾರ ಜಾಮ್ ಆಗಿದೆಯಂತೆ, ಟ್ರಾಫಿಕ್ ಸ್ಥಿತಿ ಅಷ್ಟು ಮಟ್ಟಕ್ಕೆ ಕೆಟ್ಟು ಬಿಟ್ಟಿದ್ಯಾ ಅಂತೇಳಿ ನಮ್ಗೊಂದು ಪ್ರಶ್ನೆ ಎದ್ದೇಳುತ್ತೆ. ಏನಂತೀರಿ ಇದಕ್ಕೆ ಪೃಥ್ವಿ ಅವರೇ? ಸರ್, ಇದು ಕೇವಲ ನಮ್ಗೆ ಅನ್ಸೋದಷ್ಟೇ ಅಲ್ಲ ಸರ್, ಇದು ಡೇಟಾ ಕೂಡ ಅದನ್ನೇ ಹೇಳಿದೆ. ಸೊ ಬೆಂಗಳೂರು ಜಗತ್ತಿನ ಅತ್ಯಂತ ಟ್ರಾಫಿಕ್ ಇರುವ ನಗರದಲ್ಲಿ ಒಂದಾಗಿದೆ ಸರ್. ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು 2024 ವರದಿಯಲ್ಲಿ ಬೆಂಗಳೂರು ಜಗತ್ತಿನಲ್ಲೇ ಸುಮಾರು 3ನೇ ಸ್ಥಾನದಲ್ಲಿ ಇದೆ ಸರ್ ಆ ರಿಪೋರ್ಟ್ ಅಲ್ಲಿ. ಸೊ ಏನ್ ಹೇಳುತ್ತೆ ಅಂತಂದ್ರೆ, ಸರಾಸರಿ ನಾವು 10 ಕಿಲೋಮೀಟರ್ ಸುಮಾರು ಟ್ರಾವೆಲ್ ಮಾಡಬೇಕಂದ್ರೆ ಇದು 34 ನಿಮಿಷ 10 ಸೆಕೆಂಡ್ ಬೇಕು ಸರ್, ಇಷ್ಟು ಸಮಯ ಇಳಿಯುತ್ತೆ. ಬಟ್ ಅದೇ ಸಿಟಿಯಲ್ಲಿ ಸರಾಸರಿ ನಮಗೆ 17-18 ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ಬೆಂಗಳೂರು ದಿನಕ್ಕೆ ಖ್ಯಾತಿ ಗಳಿಸ್ತಾನೆ ಹೋಗ್ತಾ ಇದೆ. ಗಾರ್ಡನ್ ನಗರ ಅಂತ ಆಯ್ತು, ಮತ್ತೆ ಈಗ ಬೇರೆ ಬೇರೆ ಉನ್ನತ ಮಟ್ಟದ ಕೈಗಾರಿಕೆಗಳು ಅಥವಾ ಈಗ ಏನು ಮಾಹಿತಿ ಕೇಂದ್ರಗಳು ಬಂದ್ಬಿಟ್ಟಿದಾವೆ. ಹಾಗಾಗಿ ಜನರು ಹುಡುಕೊಂಡು ಉದ್ಯೋಗ ಆರಿಸ್ಕೊಂಡು ಬರ್ತಾ ಇದ್ದಾರೆ, ಇದರಿಂದಾನು ಕಾರಣ ಇರಬಹುದಾ? ಖಂಡಿತ ಸರ್, ಖಂಡಿತ ಇದೆ. ಇವಾಗ ನಮ್ಮ ರೇಡಿಯೋ ಕೇಳುಗರಿಗೆ ಒಂದು ಉದಾಹರಣೆ ಹೇಳ್ಬಹುದಂದ್ರೆ, ಇವಾಗ ಮೆಜೆಸ್ಟಿಕ್ ಇಂದ ಹಿಡಿದು ವೈಟ್ ಫೀಲ್ಡ್ ಹೋಗ್ಬೇಕಂದ್ರೆ ನಮ್ಗೆ ನಿರ್ದಿಷ್ಟ ಸಮಯ ಅಂತ ಕಿಲೋಮೀಟರ್ ಅಂತ ನಾವು ಯೋಚನೆ ಮಾಡಲ್ಲ. ಅಯ್ಯೋ ಅಲ್ಲಿ ಹೋಗ್ಬೇಕಂದ್ರೆ 3 ಅವರ್ ಆಗುತ್ತೆ ಸರ್ ಅಂತ ಆ ಯೋಚನೆಯಲ್ಲಿ ಇರ್ತೀವಿ. ಈ ವಿಚಾರವಾಗಿ ಸೊ ನಮ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಟ್ರಾಫಿಕ್ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಎಲ್ಲರೂ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಿರ್ದಿಷ್ಟ ಕಿಲೋಮೀಟರ್ಗಳಿದೆ ಅದ್ರ ಮೇಲೆ ನಾವು ಟೈಮ್ ಡಿಸೈಡ್ ಮಾಡ್ತೀವಿ. ಬಟ್ ಬೆಂಗಳೂರು ವಾಸಿಗಳಿಗೆ ಇವಾಗ ವೈಟ್ ಫೀಲ್ಡ್ ಅಂದ್ರೆ 3 ಅವರ್ 4 ಅವರ್, ಇವಾಗ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 1 ಅವರ್. ಸೊ ಆ ವಿಚಾರದಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಗೆ ಅಂದಾಜು? ಸರಾಸರಿ 13-14 ಕಿಲೋಮೀಟರ್ ಇದೆ. ಅಷ್ಟ ಅಂತರ ಹೋಗ್ಲಿಕ್ಕೆ ಕ್ರಮಿಸಕ್ಕೆ 3 ಗಂಟೆ ಬೇಕಾಗ್ತದ ಅಂದ್ರೆ ಲೆಕ್ಕ ಹಾಕ್ರಿ, ನಡ್ಕೊಂಡು ಹೋದ್ರೆ ಆರಾಮ್ ಮುಟ್ಬಹುದು ನಾವು. ಖಂಡಿತ ಸರ್, ಇನ್ನ ಸೈಕಲ್ ಅಲ್ಲಿ ಹೋದ್ರೆ ಇನ್ನ ವೇಗವಾಗಿ ಮುಟ್ತೀವಿ, ಯಾಕಂದ್ರೆ ಬೈಕಿನ ಗಾಡಿಕಿನ ಇದ್ ಮಾಡ್ತೀವಿ. ಬಟ್ ಇದು ಕೇವಲ ತೊಂದರೆ ವಿಷಯ ಅಂತ ಅಲ್ವೇ ಅಲ್ಲ, ಇದು ಉತ್ಪಾದಕತೆ ನಷ್ಟ ಮತ್ತೆ ಇದನ್ನ ವ್ಯರ್ಥನೂ ಇದೆ, ಆರೋಗ್ಯ ಹಾನಿ ಕರನ್ನೂ ಆಗುತ್ತೆ, ಮಾನಸಿಕ ಅಸ್ತವ್ಯಸ್ತ ಮತ್ತೆ ಒತ್ತಡಕ್ಕೂ ಈಡಾಗ್ತಿವಿ. ಏನಕ್ಕೆ ಅಂದ್ರೆ ಇಷ್ಟು ಟ್ರಾಫಿಕ್ ಇದೆ ಅನ್ನೋದು ನಮಗೂ ಬೇಜಾರ ಪಡುವಂತ ವಿಚಾರ. ಈ ಒಂದು ಇಷ್ಟು ಚಿಕ್ಕ ಒಂದು ವ್ಯಾಪ್ತಿಯ ಪ್ರದೇಶದಲ್ಲಿ ಈ ನಗರಕ್ಕೆ 1 ಕೋಟಿಗಿಂತ ಹೆಚ್ಚು ವಾಹನಗಳು ಕಂಡುಬರ್ತಾ ಇದಾವೆ. ಇದು ಈ ರಸ್ತೆಗಳಿಗೂ ಮತ್ತು ಹವಾಮಾನಕ್ಕೂ ಪರಿಣಾಮ ಏನು ಕಂಡು ಬರ್ತದೆ ನಮ್ಗೆ? ಖಂಡಿತ ಸರ್, ಈ ವಿಚಾರಕ್ಕೆ ಎಲ್ಲರೂ ತುಂಬಾನೇ ತಿಳ್ಕೋಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಇದು ಬೆಂಗಳೂರು ಪ್ರದೇಶ ಸುಮಾರು 1.2 ಕೋಟಿ ನೊಂದಿರೋ ಅಂದ್ರೆ ಲೈಕ್ ರಿಜಿಸ್ಟರ್ಡ್ ವೆಹಿಕಲ್ ಸರ್, ಬರೀ ಬೆಂಗಳೂರು ಅರ್ಬನ್ ಅಲ್ಲೇ ಮಾತಾಡ್ತಾ ಇರೋದು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ 3.3 ಕ್ರೋರ್ ವೆಹಿಕಲ್ಸ್ ರಿಜಿಸ್ಟರ್ ಆಗಿದೆ ಸರ್, ಇಲ್ಲ ಆರ್ ಟಿ ಓಗಳು ಸೇರಿ. ಈ ಬೆಂಗಳೂರು ಅನ್ನೋದು ಏನಕ್ಕೆ ತುಂಬಾ ಜಾಸ್ತಿ ಆಯ್ತು ಅನ್ನೋದು ಡೆವಲಪ್ಮೆಂಟ್ ಸರ್. ಈ ಡೆವಲಪ್ಮೆಂಟ್ ಏನಕ್ಕೆ ಒಂದೇ ಸಲ ಜಾಸ್ತಿ ಆಯ್ತು ಅಂತಂದ್ರೆ, ಒಂದು ಜಾಬ್ ಗ್ರೋತ್ ಆಯ್ತು ಸರ್, ಒಂದೇ ಸಲ ಜಾಬ್ ಗ್ರೋತ್ ಆಗಿ ವಿತೌಟ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್. ಏನಕ್ಕೆ ಆಯ್ತು ಅಂದ್ರೆ, ಐಟಿ ಬಿಟಿ ಬೆಳವಣಿಗೆ ಆಯ್ತು, ಅವಾಗ ಔಟರ್ ರಿಂಗ್ ರೋಡ್, ಈ ವೈಟ್ ಫೀಲ್ಡ್, ಈ ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ ಆಗ್ತಾ ಇರ್ತಾ ಇದ್ದಂಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದೇ ವೇಗದಲ್ಲಿ ನಾವು ಡೆವಲಪ್ ಮಾಡಕ್ ಆಗ್ಲಿಲ್ಲ ಸರ್. ಸೊ ಏರಿಯಾ ಡೆವಲಪ್ಮೆಂಟ್ ಆಯ್ತು, ಬಟ್ ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು ಡೆವಲಪ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ತುಂಬಾ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂತ ಏನಂದ್ರೆ, 20-30 ವರ್ಷದ ಡಿಫ್ರೆನ್ಸ್ ನೋಡಿದ್ರೆ ವೆಹಿಕಲ್ ಫೈನಾನ್ಸ್ ಅನ್ನೋದು ತುಂಬಾನೇ ಸುಲಭವಾಯ್ತು ಸರ್ ವಾಹನ ಪರ್ಚೇಸ್ ಮಾಡೋದಕ್ಕೆ. ಆಮೇಲೆ ಈ ಬಸ್ಗಿನ ತುಂಬಾ ರಿಲಯಬಲ್ ಅನ್ನೋದು ಈಸಿ ಆಯ್ತು. ಮತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿನೂ ಅಷ್ಟೇ ಸರ್. ಇವಾಗ ನಾವು ಒಂದು ಜಾಗದಿಂದ ಮೇನ್ ರೋಡ್ ವರೆಗೂ ಬಸ್ ಇದೆ ಸರ್, ಮೇನ್ ರೋಡ್ ಇಂದ ಒಳಗಡೆ ಬಸ್ ಇಲ್ಲ. ಸೊ ಹಾಗಾಗಿ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ನ ನಾವು ಇದು ಮಾಡ್ಕೊಂಡ್ವಿ. ಇನ್ನೊಂದು ವಿಚಾರ ಏನಂದ್ರೆ, ಈ ಪಾದಚಾರಿ ಮಾರ್ಗ ಅಂದ್ರೆ ಫುಟ್ಪಾತ್ ಮತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವ್, ನಿಮ್ಗೆ ಹೇಳ್ದಂಗೆ ಇದು ಮನೆಯಿಂದ ಹಿಡಿದು ಮೆಟ್ರೋ ಸ್ಟೇಷನ್ ಹೋಗೋವರೆಗೂ ಆ ಕನೆಕ್ಟಿವಿಟಿ ನಮ್ಗೆ ಅಷ್ಟೊಂದಿಲ್ಲ ಸರ್. ಹಾಗಾಗಿ ಸೊ ಇದು ತುಂಬಾ ವೇಗವಾಗಿ ಬೆಳ್ಕೊಂಡು ಮತ್ತೆ ಇದು ಒಣದಿದೆ. ಇದಕ್ಕೆ ಏನು ನಾವು ಪರಿಹಾರ ಕೊಡಬಹುದು ಅಂತಂದ್ರೆ, ನೋಡ್ಬೇಕಾಗಿರೋದಂದ್ರೆ ಅಂದ್ರೆ ಈ ಪರಿಣಾಮಗಳು ಏನಾಗ್ಬೋದು ಅಂದ್ರೆ, ನಮ್ಗೆ ಅಸ್ತಮ, ಹಾರ್ಟ್ ಅಟ್ಯಾಕ್ ಮತ್ತೆ ಶ್ವಾಸಕೋಶದ ಸಮಸ್ಯೆಗಳು ಮತ್ತೆ ಇದಲ್ದೇನೆ ಏನು ಅಂತಂದಾಗ ಮಾನಸಿಕ ಒತ್ತಡ ಸರ್. ಇವಾಗ ಡಿಪ್ರೆಷನ್ ಆಗ್ಲಿ, ಫ್ರಸ್ಟ್ರೇಷನ್ ಆಗ್ಲಿ, ಜಾಸ್ತಿ ರೋಡ್ ರೇಜ್ ಆಗ್ಲಿ, ಇದೆಲ್ಲ ಪರಿಣಾಮಗಳು ಸರ್ ಈ ಟ್ರಾಫಿಕ್ ಇಂದಾನೆ. ಅದಲ್ದೆ ನಾವು ಏನ್ ಒಂದು ಕ್ವಶನ್ ನಾವು ಏನ್ ಹಾಕೋಬಹುದು ಅಥವಾ ಏನ್ ಕೇಳ್ಬೋದು ಅಂತಂದ್ರೆ, ಎಷ್ಟು ಕಷ್ಟ ಎಷ್ಟಕ್ಕೆ ನಾವು ವಾಹನಗಳು ಬಂದಿದ್ದಾವೆ ಎಂಬುದಲ್ಲ ಸರ್. ಆಕ್ಚುಲಿ ನಿಜವಾದ ಪ್ರಶ್ನೆ ಏನಂದ್ರೆ, ಯಾಕೆ ನಾಗರಿಕರು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಸ್ ಅನ್ ಆಲ್ಟರ್ನೇಟಿವ್ ನಾವು ಯೋಚನೆ ಮಾಡಿಲ್ಲ, ನಾವು ಬರೀ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡಿದೀವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವ್ ಯಾಕೆ ಕೇಳ್ಕೊಂಡಿಲ್ಲ, ಯಾಕೆ ನಾವು ಸರ್ಕಾರನ ಅಥವಾ ಈ ಸಂಸ್ಥೆಗಳನ್ನ ಕೇಳಿಲ್ಲ ಅನ್ನೋದು ನಾವು ಕ್ವಶನ್ ಮಾಡ್ಕೋಬೇಕಾಗುತ್ತೆ ಈ ಕೇಳುಗರಿಗೆ. ಅಂದ್ರೆ ಈಗ ಯೋಜನಾ ಬದ್ಧವಾಗಿ ಸಾರಿಗೆ ಸಂಚಾರ ಮಾಡಕ್ ಆಗ್ತಿತ್ತು, ಆದ್ರೆ ಅದು ಸಂಚಾರಕ್ಕೆ ವಾಹನಗಳ ಮೂಲ ಸೌಕರ್ಯ ಅಥವಾ ವಾಹನಗಳ ಏರ್ಪಾಡು ಮಾಡಿದ್ರೆ ಆಗ್ತಿತ್ತು. ಅದು ಒಂದು ಅದು ಸ್ವಲ್ಪ ಈ ತರ ತ್ವರಿತವಾಗಿ ಅಭಿವೃದ್ಧಿ ಆಗ್ಬಿಡ್ತು ಈಗ ಮಾಹಿತಿ ತಂತ್ರಜ್ಞಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅದೇ ತರ ಇದು ಮಾಡಬೇಕಾಗಿತ್ತು. ಇದು ಮಾಡ್ಕೊಳ್ಳೋದು ಈಗಲೂ ಮಾಡ್ಕೋಬಹುದು, ಇದು ಸುಲಭ ಇದೆ ಇದೇನೆ, ಯಾಕಂದ್ರೆ ಇದು ಕೈಯಲ್ಲಿರೋದು ಇದು. ಹೌದು ಸರ್, ಹೌದು. ನಮ್ಮ ಮೆಟ್ರೋ ಬಂದ್ಮೇಲೆ ಜಾಮ್ ಕಡಿಮೆ ಆಗ್ತದೆ ಅಂತ ಎಲ್ಲ ಅನ್ಕೊಂಡಿದ್ರು. ಈಗ ನಮ್ಮ ಮೆಟ್ರೋ ಸಂಚಾರ ದಟ್ಟಣೆ ಹೇಗಿದೆ ಸರ್? ಇವಾಗ ನಮ್ಮ ಮೆಟ್ರೋ ಈಗಾಗಲೇ ಒಂದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ಸರ್. ಆದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಕ್ ಆಗಲ್ಲ. ಒಂದು ಹಂತದ ಸಮಸ್ಯೆನ ಸಾಲ್ವ್ ಮಾಡಿದೆ, ಯಾಕಂದ್ರೆ ನಮ್ಗೆ ಈಗ ತಾವ್ ಹೇಳಿದ್ರಲ್ಲ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಹೋಗ್ಲಿಕ್ಕೆ ಆವಾಗ 3 ಗಂಟೆ ಬೇಕಾಗಿತ್ತು. ಈಗ ಅವರು ಕನಿಷ್ಠ 1 ಗಂಟೆ ಒಳಗೆ ಬಂದು ಸೇರಕ್ ಆಗುತ್ತದೆ ಅಂತ ಹೇಳಿ ಒಂದು ವಿಶ್ವಾಸ ಬಂದ್ಬಿಟ್ಟಿದೆ. ಖಂಡಿತ ಸರ್, ಖಂಡಿತ. ಇವಾಗ ನಮ್ಮ ಮೆಟ್ರೋ ಕೊಡುಗೆಗೆ ನಾವು ಎಲ್ಲರೂ ಧನ್ಯವಾದ ಹೇಳಬೇಕು. ಖಂಡಿತ ಸರ್, ನಾವು ಧನ್ಯವಾದ ಹೇಳ್ತೀವಿ, ಪ್ಲಸ್ ಹಾಗೆ ಪ್ರೋತ್ಸಾಹನೂ ಮಾಡ್ತೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯುಟಿಲೈಸ್ ಮಾಡಿ, ನಿಮ್ಮ ಸಮಯನ ಉಳಿಸ್ಕೋಬಹುದು, ಪ್ಲಸ್ ಇಂಧನ ಉಳಿಸ್ಕೋಬಹುದು. ಆ ವಿಚಾರದಲ್ಲಿ ನಮ್ದು ಫೇಸ್ 2 ಮೆಟ್ರೋ ಕನ್ಸ್ಟ್ರಕ್ಷನ್ ನೆಟ್ವರ್ಕ್ ಸುಮಾರು 75 ಕಿಲೋಮೀಟರ್ ಇದೆ ಸರ್. ಅದೇ ಲೈನ್ ಅಲ್ಲಿ ಆರ್ವಿ ರೋಡ್ ಟು ಬೊಮ್ಸಂದ್ರ ಮತ್ತೆ ಪಿಂಕ್ ಲೈನ್ ನಾಗವರ ಲೈನ್ ಇದೆ. ಇದೇನಾದ್ರೂ ಆಗ್ತಾ ಇದ್ದಂಗೆ ಇನ್ನ ಜಾಸ್ತಿ ಮೆಟ್ರೋ ಯುಟಿಲೈಸೇಷನ್ ಜಾಸ್ತಿ ಆಯ್ತು. ಯಾಕಂದ್ರೆ 2024 6 ಲಕ್ಷ ಜನ ಪ್ರತಿ ನಿತ್ಯ ಓಡಾಡ್ತಾ ಇದ್ರು. ಇವಾಗ 2025 August 14 ರೆಕಾರ್ಡ್ ಬ್ರೇಕಿಂಗ್ 10.38 lakhs ಅಂದ್ರೆ 10.38 lakhs ಅಷ್ಟು ಜನ ಪ್ರಯಾಣ ಮಾಡಿ ದಾಖಲೆ ಮಾಡಿದ್ದಾರೆ. ಏನ್ ಇದೊಂದು ಅಂದ್ರೆ ಏನ್ ತೋರಿಸುತ್ತೆ ಅಂತಂದ್ರೆ, ಇವಾಗ ಒಳ್ಳೆ ನಂಬುದಾದ್ರೆ ನಾವು ಮಾಸ್ ಟ್ರಾನ್ಸಿಟ್ ಕೊಟ್ರೆ ಬೆಂಗಳೂರಿಯನ್ಸ್ ಅಂದ್ರೆ ನಾವು ಬೆಂಗಳೂರು ನಿವಾಸಿಗಳು ತುಂಬಾ ಹ್ಯಾಪಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂತಾರೆ ಸರ್. ಹಾಗಂತ ಏನು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ಲಿ ಬಿಟ್ಟೇ ಬಿಡ್ತಾರಂತಲ್ಲ, ಅದನ್ನು ಇರುತ್ತೆ ಇದನ್ನು ಇರುತ್ತೆ, ಬಟ್ ಆ ಟ್ರಾಫಿಕ್ ಅನ್ನೋದು ಕಡಿಮೆ ಆಗುತ್ತೆ ಸರ್. ನಮ್ಗೆ ಆ ವಿಚಾರ, ಅದೇ ಟ್ರಾಫಿಕ್ ಕಡಿಮೆ ಆಗ್ಲು ಮೆಟ್ರೋ ಏನಕ್ ಬೇಕಾಗಿದೆ ಮತ್ತೆ ಏನ್ ಮಾಡಬಹುದು ನಾವು ಅಂದ್ರೆ ಸರ್ಕಾರ ಇವಾಗ ಮತ್ತೆ ಏನ್ ಮಾಡ್ತಾ ಇದೆ ಅಂದ್ರೆ BMTC ಮತ್ತೆ ಸಬ್ಅರ್ಬನ್ ರೈಲು ಇದ್ರ ಜೊತೆ ನಾವು ಇಂಟಿಗ್ರೇಷನ್ ಆಗ್ತಾ ಇದೆ ಸರ್. ಆಲ್ರೆಡಿ ಇವಾಗ ನಾವು ಇಂಟರ್ಚೇಂಜ್ಗೆ ಸುಲಭ ಆಗುತ್ತೆ, ಮತ್ತೆ ಕಾಮನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ತಗೊಂಡಿದೀವಿ ಇವಾಗ. ಅದಲ್ದೆ ಮತ್ತೆ ಫೀಡರ್ ಬಸ್ ಅನ್ನು ಇದು ಕೊಡ್ತಾ ಇದಾರೆ. ಮತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಇವಾಗ ಮೆಟ್ರೋಗೆ ಲಾಸ್ಟ್ ಮೆಟ್ರೋ ಸ್ಟೇಷನ್ ಇಂದ ಹಿಡಿದು ಮೇನ್ ರೋಡ್ ವರೆಗೂ ಬೇರೆ ಜಾಗಕ್ಕೆ ಎಲ್ಲಿ ಜನ ವಾಕಬಲ್ ಇದಾರೋ ಅಥವಾ ಏನ್ ಸಂಚಾರ ಏನಿದೆಯೋ ಆ ವಿಚಾರಕ್ಕೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡೋದಕ್ಕೆ ಆಲ್ರೆಡಿ ಪ್ರಯಾಸ ಮಾಡ್ತಾ ಇದಾರೆ, ಮತ್ತೆ ಸರ್ಕಾರ ಹೆಜ್ಜೆಯಲ್ಲಿ ತಗೊಂಡಿದೆ. ಮತ್ತೆ ಇನ್ನೊಂದು ಏನಂದ್ರೆ ಲ್ಯಾಂಡ್ ಯೂಸ್ ಪಾಲಿಸಿ ಸರ್ ಮೆಟ್ರೋದ ಜೊತೆ. ಈ ಮೆಟ್ರೋ ಸ್ಟೇಷನ್ ನಲ್ಲಿ ಇವಾಗ ಎಲ್ಲಿ ಸುತ್ತಮುತ್ತಲ ಮೆಟ್ರೋ ಸ್ಟೇಷನ್ ಎಲ್ಲಿರುತ್ತೋ ಅಲ್ಲಿ ಡೆನ್ಸ್ ಆಗಿರೋ ಜಾಗದಲ್ಲೇ ನಾವು ಮೆಟ್ರೋ ಸಂಚಾರನ ನೋಡ್ತೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಇಂಟರ್ವ್ಯೂಲ್ಲೂ ಹೇಳಿದ್ವಿ, ರೋಡ್ ಕ್ಯಾರಿಂಗ್ ಕೆಪಾಸಿಟಿ ನೋಡ್ತೀವಿ, ಅದ್ರ ಮೇಲೆ ಆ ರೋಡಲ್ಲಿ ಜಾಸ್ತಿ

ಎಂದು ಬೀದರ್, ವಿಜಾಪುರ್ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ 24 ರಿಂದ ಡಿಸೆಂಬರ್ 31 ರವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10 ರಿಂದ 12 ಡಿಗ್ರಿ ಸೆಂಟಿಗ್ರೇಡ್, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 12 ರಿಂದ 14 ಡಿಗ್ರಿ ಸೆಂಟಿಗ್ರೇಡ್, ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 19 ರಿಂದ 21 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 7 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 13 ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಹಲವು ಕಡೆ ದಟ್ಟವಾದ ಮಂಜು ಬೀಳುವ ಹೆಚ್ಚಿನ ಸಾಧ್ಯತೆ ಇದ್ದು ವಾಹನ, ಬಸ್ಸು, ರೈಲು ಸಂಚಾರ ಹಾಗೂ ವಿಮಾನ ಹಾರಾಟಕ್ಕೆ ಅಡಚಣೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಎಲ್ಲರಿಗೂ ನಮಸ್ಕಾರ. ಇದು 15 ಹವಾಮಾನ ಮಿತ್ರ ಸೆಷನ್. ಇದರಲ್ಲಿ ಜಯಲಕ್ಷ್ಮಿ ಅವರು ಶಿವಮೊಗ್ಗದಿಂದ ನಮಗೆ ಒಂದು ಫೀಡ್ಬ್ಯಾಕ್ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ಈ ತೆಂಗಿನಲ್ಲಿ ಬಿಳಿ ನೊಣ ಈಗ ಪೂರ್ತಿ ವರ್ಷನೂ ಕಂಡು ಬರ್ತಾ ಇದೆ. ಮೊದಲು ಏನಾಗ್ತಾ ಇತ್ತು, ಬರೀ ಬೇಸಿಗೆ ಕಾಲದಲ್ಲಿ ನಾವು ಈ ಬಿಳಿ ನೊಣನ ತೆಂಗುನಲ್ಲಿ ನೋಡ್ತಾ ಇದ್ವಿ ಮರದಲ್ಲಿ. ಬಟ್ ಈಗ ಹವಾ ಬದಲಾವಣೆಯಿಂದ ನಮ್ಗೆ ಈ ಬಿಳಿ ನೊಣ ಪೂರ್ತಿ ವರ್ಷ ನಮ್ಗೆ ಇದು ಕಂಡು ಬರ್ತಾ ಇದೆ. ಆಮೇಲೆ ಈ ಚಿಲ್ಲಿ ಕ್ರಾಪ್ ನಲ್ಲಿ, ಇದು ಮೆಣಸಿನಕಾಯಿನಲ್ಲಿ ಏನಾಗ್ತಾ ಇದೆ, ಈ ಜಿಗಿ ಹುಳು ಆಮೇಲೆ ಕಜ್ಜಿ ಹುಳು ಅದರದ್ದು ಸಂಖ್ಯೆ ಬಹಳ ಹೆಚ್ಚಾಗಿದೆ. ಆಮೇಲೆ ಅದು ಸುಮಾರು 30% ಈಲ್ನ ಕಡಿಮೆ ಮಾಡ್ತಾ ಇದೆ ಶಿವಮೊಗ್ಗ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ. ಆಮೇಲೆ ಇದರಿಂದ ಈ ಕಜ್ಜಿ ಹುಳು ಆಮೇಲೆ ಲೀಫ್ ಹಾಪರ್ಸ್, ವೈಟ್ ಫ್ಲೈಸ್, ಥ್ರಿಪ್ಸ್ ಇಂದ ಏನಾಗ್ತಾ ಇದೆ, ಸಾಕಷ್ಟು ಈ ಲೀಫ್ ಕರ್ಲ್ ಡಿಸೀಸ್, ನಾವು ಏನು ಮುರ್ದ ಡಿಸೀಸ್ ಅಂತ ಅಥವಾ ರೋಗ ಅಂತ ಹೇಳ್ತೀವಿ, ಅದು ನಮ್ಮ ಮೆಣಸಿನಕಾಯಿನಲ್ಲಿ ಬಹಳ ಹೆಚ್ಚಿಗೆ ಎಲ್ಲಾ ಕಡೆ ಕಂಡು ಬರ್ತಾ ಇದೆ. ಆಮೇಲೆ ಸುಮಾರು ರೈತರು ಏನ್ ಮಾಡ್ತಾ ಇದಾರೆ, ಅವರು ಮೊದಲು ಭತ್ತ ಬೆಳೆಸ್ತಾ ಇದ್ರು ಅಥವಾ ತರಕಾರಿ ಬೆಳೆ ಬೆಳೆಸ್ತಾ ಇದ್ರು, ಈಗ ಅವರೆಲ್ಲ ಅಡಿಕೆ ಬೆಳೆಸಾಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಶಿವಕುಮಾರ್ ಮಡಿಕೇರಿ ಕೊಡಗು ಇಂದ ಹೇಳ್ತಾ ಇದಾರೆ, ಈ ಮೆಣಸಿನಲ್ಲಿ ಅಂದ್ರೆ ಬ್ಲಾಕ್ ಪೆಪ್ಪರ್ ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಅದಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಹಂಬಾಳೆ ಬರ್ತಾ ಇಲ್ಲ, ನಾವೇನ್ ಇನ್ಫ್ಲಾರಸೆನ್ಸ್ ಅಥವಾ ಸ್ಪೈಕ್ ಏನ್ ಹೇಳ್ತೀವಿ ಅದು ಬರ್ತಾ ಇಲ್ಲ ಸರಿ ಟೈಮ್ಗೆ. ಸೊ ಯಾವಾಗ ಹೂ ಸರಿಯಾಗಿ ಕಟ್ಟಲ್ಲ, ಮೊದಲೇ ಎಲ್ಲ ಬರೀ ಜೂನ್ ಅಲ್ಲೇ ಕಟ್ತಾ ಇತ್ತು. ಸೊ ಆವಾಗ ಅವರೆಲ್ಲ ಇರಿಗೇಟ್ ಮಾಡಿ ಸ್ಪ್ರಿಂಕ್ಲರ್ ಯೂಸ್ ಮಾಡಿ ಅಥವಾ ಮಳೆ ಆಶ್ರಯದಿಂದ ಬೆಳೆಸಿ ಅವ್ರಿಗೆ ಇಳುವರಿ ಸಾಕಷ್ಟು ಬರ್ತಾ ಇತ್ತು. ಬಟ್ ಈ ಹವಾಮಾನ ಬದಲಾವಣೆಯಿಂದ ಏನಾಗಿದೆ, ಅದು ಸ್ಪೈಕ್ ಅಥವಾ ಇನ್ಫ್ಲಾರಸೆನ್ಸ್ ಅಥವಾ ಹೂ ಸರಿಯಾದ ಟೈಮ್ನಲ್ಲಿ ಇದು ಬರ್ತಾ ಇಲ್ಲ. ಅದರಿಂದ ಏನಾಗಿದೆ, ಇಳುವರಿ ಸುಮಾರು 10 ರಿಂದ 15% ಕಡಿಮೆ ಆಗಿದೆ ಕೊಡಗಿನಲ್ಲಿ. ಆಮೇಲೆ ಈ ಮೆಣಸಿಗೆ ಒಂದು ಕ್ವಿಕ್ ವಿಲ್ಟ್ ಅಂತ ನಾವು ಏನ್ ಹೇಳ್ತೀರಿ, ಕಾಸ್ಟ್ ಬೈ ಫೈಟೋಫ್ತರ ಶಿಲೀಂಧ್ರ, ಫೈಟೋಫ್ತರ ಶಿಲೀಂಧ್ರ ಬಂದಿದೆ, ಅದು ಮೆಣಸಿಗೆ ಸಾಕಷ್ಟು ಹಾನಿ ಮಾಡುತ್ತೆ. ಸೊ ಅದರದ್ದು ಹಾವಳಿ ಹೆಚ್ಚಾಗಿದೆ. ಆಮೇಲೆ ಇದರಿಂದ ರೈತರು ಸುಮಾರು 10 ರಿಂದ 15 ಇಳುವರಿ ಕಡಿಮೆ ತಗೋತಾ ಇದ್ದಾರೆ. ಆಮೇಲೆ ಕೆಲವು ಕಡೆ ನೀರು ನಿಂತ್ಕೋತಾ ಇದೆ ಅವರ ತೋಟದಲ್ಲಿ. ಸೊ ಇದರಿಂದಾನು ಸಾಕಷ್ಟು ಈ ಫಂಗಸ್ ಅಥವಾ ಶಿಲೀಂಧ್ರದಿಂದ ಈ ಇದಕ್ಕೆ ಪೆಪ್ಪರ್ಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಏಲಕ್ಕಿನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾಕೆಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಈಗ ಇದು ಏನ್ ಬರುತ್ತೆ ಪ್ಯಾನಿಕಲ್, ಅದಕ್ಕೆ ನಾವು ಏನ್ ಹೇಳ್ತೀವಿ ಇದು ಇನ್ಫ್ಲಾರಸೆನ್ಸ್, ಅದು ಬಹಳ ಲೇಟ್ ಆಗಿ ಬರ್ತಾ ಇದೆ. ಇದರಿಂದ ಏಲಕ್ಕಿ ಕಾಯಿ ಕಟ್ತಾ ಇಲ್ಲ. ಆಮೇಲೆ ಇದು ಸಾಕಷ್ಟು ಮಾನ್ಸೂನ್ ಮಳೆಯಿಂದ ಹವಾ ಬದಲಾವಣೆಯಿಂದ ಏಲಕ್ಕಿಗೆ ಬಹಳ ಪೆಟ್ಟ ಆಗ್ತಾ ಇದೆ. ಆಮೇಲೆ ಬಹಳ ಮಳೆಯಿಂದ ಏನಾಗ್ತಾ ಇದೆ, ರೈಸೋಬ್ರಾಟ್ ಕಾಸ್ಟ್ ಬೈ ಫ್ಯುಸೇರಿಯಂ ಅಂಡ್ ಪಿಥಿಯಂ ಶಿಲೀಂಧ್ರ ಸಾಕಷ್ಟು ಕಡೆ ಎಲ್ಲ ಕಂಡು ಬರ್ತಾ ಇದೆ ಕೊಡಗಿನಲ್ಲಿ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಏಲಕ್ಕಿಗೆ ಸಾಕಷ್ಟು ರೋಗಗಳು ಅಂಟ್ಕೋತಾ ಇದೆ. ಆಮೇಲೆ ಶುಂಠಿ, ಈಗ ಶುಂಠಿನೂ ಬಹಳ ಇಂಪಾರ್ಟೆಂಟ್ ಕ್ರಾಪ್ ಕೊಡಗಿನಲ್ಲಿ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇದು ಎಲೆ ಚುಕ್ಕೆ ರೋಗ ಸಾಕಷ್ಟು ಕಡೆ ಕಂಡು ಬರ್ತಾ ಇದೆ ಶುಂಠಿ ಮೇಲೆ. ಆಮೇಲೆ ಒಂದು ನ್ಯೂ ಒಂದು ಹೊಸದು ರೋಗನೂ ಈಗ ಬರ್ತಾ ಇದೆ, ಅದಕ್ಕೆ ನಾವು ಲೀಫ್ ಬ್ಲೈಟ್ ಅಂತ ಹೇಳ್ತೀವಿ. ಅಂದ್ರೆ ಎಲೆ ಮೇಲೆ ಬರುತ್ತೆ, ಎಲೆ ಎಲ್ಲ ಈ ರಾಟ್ ಆಗಿ ಅದು ಒಂಥರ ಬೆಳೆಗೆ ಬಹಳ ಹಾನಿ ಮಾಡುತ್ತೆ. ಸೊ ಅದು ಎಲ್ಲಾ ಕಡೆನೂ ಕಂಡು ಬರ್ತಾ ಇದೆ. ಇದು ಒಂದು ಶಿಲೀಂಧ್ರ, ಇದು ಒಂದು ಹೊಸ ಇದು ರೋಗ ಅಂಟ್ಕೊಂಡಿದೆ ಶುಂಠಿಗೆ ಕೊಡಗಿನಲ್ಲಿ. ಇದು ಯಾಕಂದ್ರೆ ಈ ಬೆಳಗ್ಗೆ ಸಾಕಷ್ಟು ಫಾಗ್ ಆಫ್ ಮಿಸ್ಟ್ ನಾವು ನೋಡ್ತಾ ಇದೀವಿ. ಆಮೇಲೆ ಇದರಿಂದ ಹ್ಯುಮಿಡಿಟಿ ಬಹಳ ಹೆಚ್ಚಾಗಿದೆ. ಆಮೇಲೆ ಲೈಟ್ ಅಷ್ಟು ಬರಲ್ಲ, ಸನ್ಲೈಟ್ ಅಷ್ಟು ಬರ್ತಾ ಇಲ್ಲ. ಸೊ ಇದರಿಂದ ಈ ಪೆರಿಕಲ್ ಏರಿಯಾ ಲೀಫ್ ಬ್ಲೈಟ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಮೇಲೆ ಅನಿಲ್ ಕುಮಾರ್ ಬಾಲುಪೇಟ್ ಸಕಲೇಶ್ಪುರ ಹಾಸನಿಂದ ಹೇಳ್ತಾ ಇದಾರೆ, ಈ ಹವಾಮಾನ ಬದಲಾವಣೆಯಿಂದ ಅವ್ರಿಗೆ ಆಯಿಲ್ ಪಾಮ್ ಆಮೇಲೆ ಈ ಏಲಕ್ಕಿ ಬಾಳೆ ಇದೆಲ್ಲ ಅವ್ರ ನೆಟ್ಟಕ್ಕೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಈ ಮಳೆ ಆಮೇಲೆ ಶೀತ ಬಹಳ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸುಮಾರು ಟೆಂಪರೇಚರ್ ಕಡಿಮೆ ಆಗ್ತಾ ಇದೆ. ಸೊ ಆವಾಗ ಈ ಬೆಳೆಗಳು ಎಲ್ಲ ಕುಂಠಿತವಾಗಿ ಬೆಳ್ಕೋತವೆ. ಸೊ ಅದಕ್ಕೆ ಅವ್ರು ಏನ್ ಅವ್ರ ಪ್ರಕಾರ ಏನಾಗಿದೆ ಅಂದ್ರೆ ಈ ಬಿತ್ತನೆ ಏಲಕ್ಕಿ ಆಗ್ಲಿ ಅಥವಾ ಬಾಳೆ ಆಗ್ಲಿ ಅಥವಾ ಆಯಿಲ್ ಪಾಮ್ ಆಗ್ಲಿ ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆಮೇಲೆ ರಾಕೇಶ್ ವಿಜಯಪುರದಲ್ಲ ಇಂದಿ ತಾಲೂಕಿಂದ ಹೇಳ್ತಾ ಇದಾರೆ, ಅವ್ರ ಹತ್ರ 5 ಎಕರೆ ಇದೆ, ಅವರು ಮಿಶ್ರ ಬೆಳೆ ಮಾಡ್ತಾ ಇದಾರೆ. ಸೊ ಮಿಶ್ರ ಬೆಳೆಯಿಂದ ಅವ್ರಿಗೆ ಸಾಕಷ್ಟು ಡಿಸೀಸ್ ಎಲ್ಲ ಕಡಿಮೆ ಆಗಿದೆ. ಅವರು ದಾಳಂಬ್ರೆ ಆಮೇಲೆ ಮುಸ್ಕಿನ ಜೋಳ ಸಾಕಷ್ಟು ಬೆಳೆಸ್ತಾರೆ, ತರಕಾರಿ ಬೆಳೆಯನ್ನು ಸಾಕಷ್ಟು ಅವರು ಬೆಳೆಸ್ತಾ ಇದಾರೆ. ಬಟ್ ಈ ವರ್ಷ ಏನಾಗಿದೆ ಹೆಚ್ಚಿಗೆ ಮಳೆ ಬಂದಿದೆ. ಸೊ ಮಳೆಯಿಂದ ಸಾಕಷ್ಟು ರೋಗ ಅಂಟ್ಕೊಂಡಿದೆ ಈ ಎಲ್ಲ ಕ್ರಾಪ್ನು. ಸುಮಾರು 20% ಇಳುವರಿ ಅವರಿಗೆ ಕಡಿಮೆ ಆಗಿದೆ. ಆಮೇಲೆ ಮೋಹನ್ ನಾಯಕ್ ಇಟ್ಟಿಗಿ ರಾಣಿಬೆನ್ನೂರು ಹಾವೇರಿ ಡಿಸ್ಟ್ರಿಕ್ಟ್ ಇಂದ ನಮ್ಗೆ ತಿಳಿಸಿದ್ದಾರೆ, ಅವ್ರ ಹತ್ರ 5 ಎಕರೆ ಇದೆ. ಅವರು ಮುಸ್ಕಿನ ಜೋಳ ಶೇಂಗಾ ಗೋಧಿ ಆಮೇಲೆ ತರಕಾರಿ ಬೆಳೆ ಎಲ್ಲ ಬೆಳೆಸ್ತಾರೆ. ಸೊ ಈ ಸಲ ಏನಾಗಿದೆ ಅಂದ್ರೆ ಅವ್ರಿಗೆ ಸಾಕಷ್ಟು ಮಳೆ ಬಂದಿಲ್ಲ ಅವರ ಪ್ರದೇಶದಲ್ಲಿ ಇಟಗಿನಲ್ಲಿ. ಸೊ ಅದರಿಂದ ಅವ್ರಿಗೆ ಸುಮಾರು 35% ಇಳುವರಿನಲ್ಲಿ ಕಡಿಮೆ ಆಗಿದೆ. ಆಮೇಲೆ ಕಬ್ಬಿಗೆ ಸಾಕಷ್ಟು ಗೊನ್ನೆ ಹುಳ ಅಂದ್ರೆ ಈ ಬೇರ್ ಹುಳ ಅಂತ ನಾವ್ ಏನ್ ಹೇಳ್ತೀವಿ ಆ ಬೇರೆಲ್ಲ ತಿಂತಾ ಇರ್ತವೆ. ಸೊ ಅದು ಬಹಳ ಹೆಚ್ಚಾಗಿದೆ ಕಬ್ಬು ಕ್ರಾಪ್ ನಲ್ಲಿ. ಸೊ ಇದರಿಂದ ಏನಾಗಿದೆ ಅಂದ್ರೆ ಅವ್ರದ್ದು ಕಾಸ್ಟ್ ಬಹಳ ಹೆಚ್ಚಾಗಿದೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗಿದೆ. ಸೊ ಇದರಿಂದ ಅವ್ರಿಗೆ ಸಾಕಷ್ಟು ಹಾನಿ ಆಗಿದೆ ಅಂತ ಹೇಳ್ತಾ ಇದಾರೆ. ಈ ಸಲ ಅವ್ರಿಗೆ ಅವರ ಆದಾಯನೂ ಬಹಳ ಕಡಿಮೆ ಆಗಿದೆ. ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕಾಂಪೆನ್ಸೇಟರಿ ರಿಲೀಫ್ ಕೊಡಬೇಕಂತ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ನಮಸ್ಕಾರ. ಉಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಸಂಚಕಾರ ಮಾಡ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:48 ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ರಾಮವ್ವ ಭೀಮಪ್ಪ ಕಲ್ಲಿಮನಿ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ನನರೇನು ಕಾಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನಾಳ ಕೈಯಲ್ಲಿ ವರವ ಬೇಡಾಳ, ಉದಿಯಲ್ಲಿ ಜೋಗ ಕೊಂಡಾಡಿದಾಳ, ಅಲ್ಲಿ ಜೋಗ ಕೊಂಡಾಡಿದಾಳ, ಅಲ್ಲಿ ಜೋಗ ಕೊಂಡಾಡಿದಾಳ, ಜೋಗ ಕೊಂಡಾಡಿದಾಳ. ಕಂಚಿನ ಚವಡಿ ಕಿಮ್ಮಿಂಚುವ ಜಾಂಗೂಟಿ ಕಂಚಿ ಜೋಗ ಬೇಡುತ್ತ ನಡೆದಾಳಮ್ಮ, ಕಂಚಿ ಜೋಗ ಬೇಡುತ್ತ ನಡೆದಾಳಮ್ಮ, ಕಂಚಿ ಜೋಗ ಎಂದಿಲ್ಲದ ಶಿವರಾಯ ಇಂದ್ಯಾಕ ಕೇಳಾಣ, ತಾಯಿಯ ತಂದೆಯ ಹೆಸರ ಹೇಳಂದಾಣ, ತಾಯಿಯ ತಂದೆಯ ಹೆಸರ ಹೇಳಂದಾಣ, ತಾಯಿಯ ತಂದೆಯ ಹೆಸರ ತಂದಿರೇನು ಕರಾಜ ಗವತೂರ ಮಣಿ ಸೋಸಿರೇನು ಕಾಣ, ಗವತೂರ ಮಣಿ ಸೋಸಿರೇನು ಕಾಣ, ಗವತೂರ ಮಣಿ ಸೋಸಿರೇನು ಕಾಣ, ಗವತೂರ ಮಣಿ ಸೋಸಿರೇನು ಕಾಣ, ಗವತೂರ ಮಣಿ ಸೋಸಿರೇನು ಕಾಣ. ಕೊಂದಿದ್ದರ ಪುಣ್ಯದ ಶ್ರೀಯಾಳಿ ದೀನಯ್ಯ, ಪುಣ್ಯದ ಶ್ರೀಯಾಳಿ ದೀನಯ್ಯ, ಪುಣ್ಯದ ಶ್ರೀಯಾಳಿ ದೀನಯ್ಯ, ಪುಣ್ಯದ ಶ್ರೀಯಾಳಿ ದೀನಯ್ಯ. ಹಾಲವಳಿಯನ ಮಾಡೆ ಕೀಲ ಒಳಿಯನ ಮಾಡೆ ಲಾಳಿ ಒಗದಾಳ ಮಾನಡು ನಾಡ, ಾಳಿ ಒಗದಾಳಮ್ಮ ನಡು ನಾಡಗ, ಾಳಿ ಒಗದಾಳಮ್ಮ ನಡು ನಾಡಗ, ಕಂಚಿನ ಚವಡಿಕ್ಕಿ ಮತ್ತೆ ಅಲ್ಲಿ ನುಡದಾವ ಮಾತ ಮಾತಾಯಿರು ಗುಡದ ದೇವಿ ಪಾವಳಾಗ ಮಾತಾಯಿರು ಗುಡದ ತಾಯಿ ಪಾವಳಾಗ ಮಾತಾಯಿರು ಗುಡದ ದೇವಿ ಪಾವಳಾಗ ಮಾತಾಯಿರು ಗುಡದ ತಾಯಿ ಪಾವಳಾಗ ಗುಡದ ಬಯಲು ಕಗಡ ವಾಮಾ ತುಳದ ಗುಡಿಯ ಹೋಗ ತಾನ ವಾಮಾ ತುಳದ ಗುಡಿಯ ಹೋಗ ಉದಿಯಾಳೆ ರಾಜಯ ದಾತಾ ಯೋಗಿ ಬಾರು ನೀನೇ ಗಂಭೀರ ಯೋಗಿ ಬಾರು ನೀನೇ ಗಂಭೀರ ಯೋಗಿ ಬಾರು ನೀನೇ ಗಂಭೀರ ಯೋಗಿ ಬಾರು ನೀನೇ ಗಂಭೀರ ಮೌನಿ ದಾತ ಯೋಗಿ ಬಾರು ನೀನೇ ಗಂಭೀರ ಹಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಹಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಮಂಗೈ ಜೋಳಿ ಹಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಹಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಊರಾಗ ನೀನು ತಿರುಗಲಿಲ್ಲ ಊರಾಗ ನೀನು ತಿರುಗಲಿಲ್ಲ ನಿನಗೂ ಯಾರು ನೀಡಲಿಲ್ಲ ಯೋಗಿ ಬಾರು ನೀನೇ ಗಂಭೀರ ಈ ಮವನಿ ದಾತ ಯೋಗಿ ಬಾರು ನೀನೇ ಗಂಭೀರ ಮಂಚದ ಮೇಲೆ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಮಂಚದ ಮೇಲೆ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಜಪಸಿದಾರ ಹೇಳಲಿಲ್ಲ ಎಬಸಿದಾರ ಹೇಳಲಿಲ್ಲ ಭೋಗ ನೀನು ಮಾಡಲಿಲ್ಲ ಯೋಗಿ ಬಾರು ನೀನೇ ಗಂಭೀರ ಈ ಮೌನಿ ದಾತ ಯೋಗಿ ಬಾರು ನೀನೇ ಗಂಭೀರ ದೊಳಗ ನಮ್ಮ ವಾಸುಳ ಬಾಗಲಕೋಟೆ ದೊಳಗ ನಮ್ಮ ವಾಸುಳ ಬಾಗಲಕೋಟೆ ಹುಚ್ಚನಾಗಿ ಹೆಚ್ಚಿನ ಪದವಿ ಹುಚ್ಚನಾಗಿ ಹೆಚ್ಚಿನ ಪದವಿ ಪಡದಲ ಲಡ್ಡು ಮುತ್ಯ ಯೋಗಿ ಬಾರು ನೀನೇ ಗಂಭೀರ